ಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಚಾಮುಂಡಿ ಹಬ್ಬ ಸಂಗೀತ ಸರಣಿ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ದಸರಾ ಸಂಭ್ರಮ ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ ಕಾಳಗದಲ್ಲಿ ಕಾಳಗಾತಿ ಕಾಳಗದಲ್ಲಿ ಕಾಳಗಾತಿ ಬಿಡದವಳು ಚಾಮುಂಡಮ್ಮ ವರದಲ್ಲ ಸುಮಾದೇವಿ ಹೆಸರಲ್ಲಿ ಪಾರ್ವತಿ ವರವ ಪಾಲಿಸುತ್ತಾಯೇ ನಂಬಿದ ಬರ್ತಾರ ಮೇಲೆ ತಂಗನ್ನ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಮಂಗಳವಾರದ ಮಾತೆ ಮಂಗಳವಾರದ ಮಾತೆ ಮಹಾತಾಯಿ ಚಾಮುಂಡಮ್ಮ ವರದಲ್ಲಿ ಲಕ್ಷ್ಮೀದೇವಿ ವಿದ್ಯದಲ್ಲಿ ಶಾಶ್ವತಿ ಕಾಳಗಕ್ಕೆ ಕಾಳಗಾತಿ ವರವ ಪಾಲಿಸೋ ತಾಯಿ ನಂಬಿದ ಮಾನ್ಯರ ಮ್ಯಾಲೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ವರದಲಕ್ಷ್ಮೀದೇವಿ ಬಲಂ ಕಾಳಿ ಚಾಮಾಯೇ ಪಾರ್ವತಿ ತಾಯಿ ತಿರುಸುರುಗೇ ತಂದನ ತಂದೇ ನಾನಾ ತಂದನ ತಾನ ಚಾಮಾಯೇ ತಾಯಿ ಪಾರ್ವತಿ ತಾಯೇ ತಿರುಸುರುಗಾಲ ಮೌವ ಕಾಳು ಕಾವ ಕರಿಗಾತಿಯೇ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ. ಮೈಸೂರು ನಗರವು ಕರ್ನಾಟಕದ ಪ್ರಸಿದ್ಧ ಸಾಂಸ್ಕೃತಿಕ ರಾಜಧಾನಿ. ಎಮ್ಮೆಗಳು ಅಧಿಕವಾಗಿದ್ದ ಪ್ರದೇಶವಾಗಿದ್ದರಿಂದ ಇದನ್ನು ಮಹಿಷ ಮಂಡಲ ಎಂದು ಕರೆದಿರಬಹುದಾದದ್ದು ಇತಿಹಾಸ. ಆದರೆ ಇಲ್ಲಿ ಒಬ್ಬ ಮಹಿಷ ಎಂಬ ರಕ್ಕಸ ಇದ್ದನೆಂದು ಅವನನ್ನು ಚಾಮುಂಡೇಶ್ವರಿ ಸಂಹರಿಸಿದಳು ಎಂಬುದು ಪುರಾಣ. ಅದೇನೇ ಇರಲಿ, ಇತಿಹಾಸ ಪುರಾಣಗಳೆರಡೂ ಮಿಳಿತವಾಗಿರುವ ಒಂದು ಜನಪದ ಪುರಾಣ ಕಾವ್ಯವನ್ನು ನಮ್ಮ ಜನಪದರು ಹಾಡುತ್ತಾರೆ. ರೋಚಕ ಕಥಾವಸ್ತುವಿನಿಂದ ಹೃದಯಂಗಮವಾಗಿರುವ ಈ ಕಾವ್ಯದ ಕಥಾಹಂದರವನ್ನು ಕೇಳಿ ಆಸ್ವಾದಿಸುವುದೇ ಈ ರೂಪಕದ ಉದ್ದೇಶ. ಸಾರಿ ಕಸಲನಿಲ್ಲ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿಗೆ ಸಲ್ಲಿಲ್ಲ ರಾಕ್ಷರುಗೆ ಅಂತ ಸಾರಾಕ್ಷಾರ ಕೊಲ್ಲಬೇಕು ತಂದನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಲುಟ್ದವ ದ್ವರ್ಗಳ ಬೆಳೆದವೇ ದ್ವರ್ಗಳ ಮನೋಗೈರ್ಯ ದೇವಿ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ದ್ವರ್ಗಳ ಮನೋಗೈ ಹಿರಿಯ ದೇವಿ ಚಾಮಾಯೇ ದ್ವರ್ಗಳ ಎದ್ದು ಕೈಯ ಮುಗುದಾರೋ ತಂದನ್ನ ತಾನ ಕುಂಬಳ ಹೂವಿಗೆ ಬೆಟ್ಟ ಕೂಗೀತು ಬಿದ್ರಿ ತಂದನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಕತ್ತಿ ಕೂಗಿ ತುಕದನ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ಚಾಮಾಯಿ ಕೂಗಿತು ಕದನಕ ಚಾಮಾಯಿ ಅತ್ತು ತಾಲದ್ರೆಟು ಭೂಜ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ಚಾಮಾಯಿ ಆರು ತಿಂಗಳ ಎತ್ತರ ಮೂರು ತಿಂಗಳು ನಿದ್ರೆ ಅವ ಚಿಂತೆ ಮಾಡೋಳ ಮನದೊಳಗೆ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ಚಾಮಾಯಿ ಇಂತರಾಕ್ಷಾರ ಕೊಲ್ಲದ ಬುಟ್ಟಾರೆ ಉಳ್ದಾದ ಮೈಸೂರ ದೊಡ್ಡ ಪಟ್ಟಣ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ಚಾಮಾಯಿ ನನ್ನ ಮೈಸೂರು ಅಂತೇಳಿ ಅವ ತಾಯಿ ಚಾತುರ್ವ ಚಾಮಾಯಿ ಹುಡುಕೌಳ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ಚಾಮಾಯಿ ಹದಿನೆಂಟು ಕೈಗೋಯೇ ಹದಿನೆಂಟು ಐದ ಹಿಡಿದು ಗಂಡು ಗೊಳ್ಳಿ ಬರುಗೈನಿ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ದಂಡು ಮಾಡ್ತಾಳ ರಣದೊಳಗೆ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ಚಾಮಾಯಿ. ಮಹಿಷಾಸುರ ಮರ್ದಿನಿ ಎಂಬ ಯಕ್ಷಗಾನದಲ್ಲಿ ಮಹಿಷನ ಜನ್ಮ ವೃತ್ತಾಂತವನ್ನು ಸುದೀರ್ಘವಾಗಿ ಹೇಳಿದೆ. ಆ ಕಥಾರೇಖೆಯ ಪ್ರಕಾರ ಕಶ್ಯಪ ಬ್ರಹ್ಮನ ಮಡದಿ ದಿತಿದೇವಿ, ಈ ದಂಪತಿಗಳ ಏಕಮೇವ ಪುತ್ರಿ ಮಾಲಿನಿ ದೇವಿ. ಇವಳನ್ನು ಶೋಣಿತ ನಗರದ ವಿದ್ಯುನ್ಮಾಲಿನಿಗೆ ಕೊಟ್ಟು ವಿವಾಹವಾಯಿತು. ಮಗಳನ್ನು ಪತಿ ಮನೆಗೆ ಬೀಳ್ಕೊಡುವಾಗ ತಾಯಿ ದಿತಿದೇವಿ ಮಗಳ ಕಿವಿಯಲ್ಲಿ ಒಂದು ಸಂಗತಿಯನ್ನು ಹೇಳಿದಳು. ಅದೇನೆಂದರೆ, ಮಗಳೇ, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅವನನ್ನು ಮೆಚ್ಚಿಸಿಕೋ. ಅವನು ಪ್ರತ್ಯಕ್ಷವಾದಾಗ ಇಂದ್ರಶಕ್ತಿಗೆ ಸಮಾನ ಶಕ್ತಿಯುಳ್ಳ ಒಂದು ಪುತ್ರರತ್ನವನ್ನು ಕರುಣಿಸು ಎಂದು ಬೇಡಿಕೋ ಎಂದು ಹೇಳಿದಳು. ಮಾಲಿನಿ ದೇವಿಯ ಗಂಡ ವಿದ್ಯುನ್ಮಾಲಿನಿಯು ದೇವಲೋಕಕ್ಕೆ ದಂಡೆತ್ತಿ ಹೋಗಿರುವಾಗ ಮಾಲಿನಿ ದೇವಿಯು ತನ್ನ ತಾಯಿ ಹೇಳಿದ್ದಂತೆ ದಟ್ಟಾರಣ್ಯದ ಮಧ್ಯಕ್ಕೆ ಹೋಗಿ ತಪಸ್ಸು ಮಾಡಲು ನಿಶ್ಚಯಿಸಿದಳು. ಹೆಣ್ಣು ಮಗಳೊಬ್ಬಳು ತಪಸ್ಸಿಗೆ ನಿಂತಿದ್ದರೆ ಹಾದಿಬೀದಿಯವರೆಲ್ಲ ನೋಡಿ ಇಂತಹ ಚಂದುಳ್ಳ ಚೆಲುವೆ ಯೌವ್ವನ ಎರಚಾಡುವ ಕಾಲದಲ್ಲಿ ತಪಸ್ಸಿಗೆ ನಿಲ್ಲಬೇಕೆ ಎಂದೆಲ್ಲ ಪ್ರಶ್ನೆ ಕೇಳಬಹುದು. ಆದ್ದರಿಂದ ನಾನು ಹೆಣ್ಣಿನ ಆಕಾರವನ್ನು ತೊರೆದು ಯಾವುದಾದರೂ ಪ್ರಾಣಿ ರೂಪದಲ್ಲಿದ್ದುಕೊಂಡು ತಪಸ್ಸು ಮಾಡುತ್ತೇನೆಂದು ನಿರ್ಧರಿಸಿದಳು. ಅದಕ್ಕಾಗಿ ಮೊಲ, ಜಿಂಕೆ, ನವಿಲು ಹೀಗೆ ಎಲ್ಲಾ ಪ್ರಾಣಿಗಳ ರೂಪವನ್ನು ನೆನೆದು ಕೊನೆಗೆ ಎಲ್ಲಾ ಪ್ರಾಣಿಗಳಿಗಿಂತ ನಿಶ್ಚಲವಾಗಿ ತನ್ನಷ್ಟಕ್ಕೆ ತಾನು ಮೇವು ತಿನ್ನುತ್ತಾ ಯಾರ ತಂಟೆಗೂ ಹೋಗದಿರುವ ಎಮ್ಮೆಯ ರೂಪವೇ ಸರಿಯೆಂದು ತೀರ್ಮಾನಿಸಿದಳು. ಎಮ್ಮೆಯ ರೂಪದಲ್ಲಿ ಮಾಲಿನಿ ದೇವಿ ಉಗ್ರವಾದ ತಪಸ್ಸು ಮಾಡಿ ಬ್ರಹ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಉದ್ದೇಶಿತ ವರವನ್ನು ಕೇಳಿಕೊಂಡಳು. ಬ್ರಹ್ಮನು ತಥಾಸ್ತು ಎಂದು ಬಿಟ್ಟ. ಆಮೇಲೆ ಒಂದು ಟಿಪ್ಪಣಿಯನ್ನು ಅವನು ಹೇಳಿದ. ಮಗಳೇ, ನಿನ್ನ ಕೋರಿಕೆಯೇನೋ ಈಡೇರುತ್ತದೆ, ಆದರೆ ನೀನು ಎಮ್ಮೆಯ ರೂಪದಲ್ಲಿದ್ದುಕೊಂಡು ತಪಸ್ಸು ಮಾಡಿ ವರ ಕೇಳಿದ್ದರಿಂದ ನಿನಗೆ ಕೋಣನ ತಲೆಯ ಪುತ್ರ ಹುಟ್ಟುತ್ತಾನೆ ಎಂದನು. ಇದರಿಂದ ನೊಂದ ಮಾಲಿನಿ ದೇವಿಯು ಕೋಣನ ತಲೆಯ ಪುತ್ರ ಹುಟ್ಟುವುದು ಬೇಡ ಬೇಡ ಎಂದು ಬಗೆ ಬಗೆಯಾಗಿ ಕೇಳಿಕೊಂಡರು. ಬ್ರಹ್ಮದೇವರು, ಮಗಳೇ, ಅದು ಆ ಮಗುವಿನ ವಿಧಿ, ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಬಿಟ್ಟ. ಮಾಲಿನಿ ದೇವಿಗೆ ಬ್ರಹ್ಮನ ವರಪ್ರಸಾದದಿಂದ ಕೋಣನ ತಲೆಯ ಮಗು ಹುಟ್ಟಿತು. ದಷ್ಟಪುಷ್ಟವಾಗಿದ್ದ ಮಗುವನ್ನು ಕಂಡು ವಿದ್ಯುನ್ಮಾಲಿ ಹಿರಿ ಹಿರಿ ಹಿಗ್ಗಿದ. ಆ ದಂಪತಿಗಳು ಆ ಮಗುವಿಗೆ ಮಹಿಷ ಎಂದು ಹೆಸರಿಟ್ಟು ಪ್ರೀತಿಯಿಂದ ಸಾಕಿದರು. ಇಂದ್ರನೊಡನೆ ಸೆಣಸಲು ಹೋಗಿದ್ದ ವಿದ್ಯುನ್ಮಾಲಿ ಯುದ್ಧದಲ್ಲಿ ಹತನಾದ. ಮಾಲಿನಿ ದೇವಿಯು ತನ್ನ ಮಗನನ್ನು ಕುರಿತು, ಮಗು, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ನೀನು ಅವನಿಂದ ಅಮರತ್ವವನ್ನು ಪಡೆದುಕೋ. ಅನಂತರ ಆ ಪಾಪಿ ದೇವೇಂದ್ರನನ್ನು ಸಂಹರಿಸಿ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿಯನ್ನುಂಟು ಮಾಡು. ಇದನ್ನೆಲ್ಲ ಸಾಧಿಸಿ ಅನಂತರ ನಿನ್ನ ತಾಯಿಯನ್ನು ನೋಡಲು ಬಾ. ಅಲ್ಲಿಯವರೆಗೂ ನನಗೆ ನಿನ್ನ ಮುಖ ತೋರಿಸಬೇಡ ಎಂದು ಹೇಳಿ ಕಳಿಸಿದಳು. ತಂದನ್ನ ತಾನ ಚಾಮಾಯಿ ಸಾಲ ಇವ ರಾಜಸ್ಪುರಿಯಾಗಿ ಹೊರಗೌಳೇ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ರಾಕ್ಷಸರ ಕುಲದವ ರಾಕ್ಷಸರ ಕೊಲ್ಲಕ್ಕ ಹೊರಟವಳೆ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಬೂದಿಯ ಮರುಳೊಳಗ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಬೂದಿಯ ಮರಳ ಕಟ್ಟಿ ಗಂಡು ರಾಕ್ಷನ ಕೊಲ್ಲಕ್ಕ ಹೊರಟವಳೆ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಕೊಲ್ಲಕ್ಕ ಹೊರಟವಳ ಚಾಮಾಯಿ ಅರಮನಗ ಕೈಯ ಮುಗದಾಳು ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಬುಟ್ಟಾರ ನಾನನ್ನ ಒಪ್ಪಲ್ಲ ಗಡಿಯ ಮೈಸೂರ ತೊರೆದಂಗ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ನಾನು ಕೊಲ್ದೇರ ಸುಮ್ಮನ ಬಿಡುವನಲ್ಲ ಗಡಿಯ ಮೈಸೂರ ತೊರೆದಂಗ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಗಡಿಯ ಮೈಸೂರ ತೊರೆದಂಗ ದೊರುಗಳೇ ನಾ ಕಾವೇರಿ ಕತ್ತೆ ತೊಳೆದಂಗ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಗಂಡು ಗೊಳ್ಳಿ ಇಲ್ಲಿ ಸಿಗಳವಳೆ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಹೂವಿನ ಸೀರೆ ತಳ ಹೂವಿನ ರೌಕೆ ಗೆಜ್ಜ ಗೆಲರಾಂಬೆ ಹೊಸಪಿಲ್ಲಿ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ಹೊಸಪಿಲ್ಲಿ ಕಂಡು ದಂಡು ಮಾಡೋಳ ಬೆಡದೊಳಗ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ದಿಕ್ಕ ದಿಕ್ಕ ನೋಡವಳೆ ಯಾರು ಇಲ್ಲಿ ಈಗ ಬರೋನಿಲ್ಲ ತಂದನ ತಾನ ತಂದನ ತಂದೆ ನಾನ ತಂದನ್ನ ತಾನ ಚಾಮಾಯಿ ತಾಯಿಯ ಆಜ್ಞಾನುವರ್ತಿಯಾದ ಮಹಿಷ ಬ್ರಹ್ಮನನ್ನು ಕುರಿತು ಉಗ್ರವಾದ ತಪಸ್ಸು ಮಾಡಿದ. ಮಹಿಷನ ತಪಸ್ಸಿಗೆ ಸುಪ್ರೀತನಾದ ಬ್ರಹ್ಮನು, ವತ್ಸ, ನಿನ್ನ ಕೋರಿಕೆ ಏನು ಎಂದು ಕೇಳಿದನು. ಅದಕ್ಕೆ ಮಹಿಷನು, ಸ್ವಾಮಿ, ನಾನು ಆಡಳಿತ ನಡೆಸುತ್ತಿರುವ ಈ ನನ್ನ ಬೆಟ್ಟವನ್ನು ನರಸುರಾದಿ ದೇವಮಾನವರು ಯಾರೂ ಪ್ರವೇಶಿಸಕೂಡದು, ಅಲ್ಲದೆ ದೇವಾದಿ ದೇವತೆಗಳ್ಯಾರೂ ನನ್ನ ಮುಂದೆ ನಿಲ್ಲಕೂಡದು, ಯಾರೂ ನನ್ನನ್ನು ಕೊಲ್ಲಬಾರದು. ನನ್ನನ್ನು ಯಾರಾದರೂ ಕೊಲ್ಲಲು ಬಂದರೆ ಆ ಸಮಯದಲ್ಲಿ ನನ್ನ ದೇಹದಿಂದ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದುದೇ ಆದರೆ ಆ ರಕ್ತದಿಂದ ನನ್ನಷ್ಟೇ ಶಕ್ತರು ಕೋಟಿ ಕೋಟಿ ರಾಕ್ಷಸರು ಉತ್ಪತ್ತಿಯಾಗಬೇಕು. ಅವರೆಲ್ಲ ನನ್ನ ಶತ್ರುಗಳೊಡನೆ ಯುದ್ಧಕ್ಕೆ ಬರಬೇಕು. ವತ್ಸ, ಹಾಗಾದರೆ ನಿನಗೆ ಹೆಂಡತಿ ಮಕ್ಕಳು ಬೇಡವಾಯ್ತೇನಪ್ಪ? ಬೇಕಾಗಿಲ್ಲ ಸ್ವಾಮಿ. ಹಾಗಾದರೆ ನಾನು ನಿನಗೆ ಕೊಡುವ ವರ ಹೀಗಿದೆ. ನೀನು ಹೆಣ್ಣನ್ನು ಬಯಸಿದ ಕಾಲಕ್ಕೆ ಆ ಹೆಣ್ಣಿನಿಂದಲೇ ನಿನಗೆ ಮರಣವಾಗುವುದಪ್ಪ. ಅಲ್ಲಿಯವರೆಗೂ ನಿನಗೆ ಮರಣವೆನ್ನುವುದು ಇಲ್ಲವೇ ಇಲ್ಲ. ಒಪ್ಪಿಗೆಯೇ? ಅಂಥಾವರವನ್ನೇ ನನಗೆ ಕೊಡಿ ಸ್ವಾಮಿ. ಇದು ನನ್ನ ಕೋರಿಕೆಯ ಅರ್ಧ ಭಾಗ ಮಾತ್ರ. ಉಳಿದರ್ಧ ಭಾಗವನ್ನು ಪೂರೈಸಿಕೊಡು ಪರಮಾತ್ಮ. ವತ್ಸ, ಅದೇನು ಹೇಳು? ಹೇಳುತ್ತೇನೆ. ನನ್ನ ದೇಹದಿಂದ ಒಂದು ತೊಟ್ಟು ರಕ್ತ ನೆಲದ ಮೇಲೆ ಬಿದ್ದಿದ್ದೇ ಆದರೆ ನನ್ನಷ್ಟೇ ಸಮರ್ಥರಾದ ಕೋಟಿ ಕೋಟಿ ರಾಕ್ಷಸರು ಉತ್ಪತ್ತಿಯಾಗುವವರ. ಈ ಅರ್ಧವರವನ್ನು ದಯಪಾಲಿಸಿ ನನ್ನ ಬೇಡಿಕೆಯನ್ನು ಈಡೇರಿಸು ಪರಮಾತ್ಮ. ತಥಾಸ್ತು. ಬ್ರಹ್ಮದೇವನು ಮಿಂಚಿನಂತೆ ಮಾಯವಾದನು. ಇದರಿಂದ ಹರ್ಷಿತನಾದ ಮಹಿಷನು ಇಂತಹದ್ದೊಂದು ಶಕ್ತಿಯನ್ನು ಪಡೆಯಲು ಬಹಳ ಶ್ರಮ ಪಡಬೇಕಾಯಿತು. ಈಗ ಅದರ ಪ್ರಯೋಜನವನ್ನು ಪಡೆಯಬೇಕು. ಈಗ ಮಹಿಷನ ದರ್ಪ ದೌರ್ಜನ್ಯಗಳು ಹೇಳತೀರದಷ್ಟು ಹೆಚ್ಚಾದವು. ಮೈಸೂರು ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದಾನೆ.

ಅಜ್ಞಾನಿಯನ್ನ ಜ್ಞಾನಿಯಾಗಿ ಮಾಡಬಲ್ಲೆ, ಜ್ಞಾನಿಯನ್ನ ಅಜ್ಞಾನಿಯಾಗಿ ಮಾಡಿ ನಿಲ್ಲಿಸಬಲ್ಲೆ ಅದನ್ನು ಬಿಟ್ಟು ನನ್ನ ವಿದ್ಯದ ಬಲದಿಂದ. ಹೌದು, ಆದರೆ ಮಹಿಷಾಸುರನ ಜೊತೆಲಿ ಯುದ್ಧ ಮಾಡೋದಕ್ಕಾಗಲ್ಲ ಅಂದ್ರು. ಹಾಗಾದ್ರೆ ಇನ್ನುಳಿದವರು ಯಾರು? ಪಾರ್ವತಿ. ಪಟ್ಟದವಳು ಪಾರ್ವತಿ, ಪಂಚಕಳಸ ಉಳ್ಳವಳು. ಅವಳೆ ಅವಳನ್ನು ಬಂದು ಕೇಳಿದ್ರು, ಏನವಾ ತಾಯಿ, ನೀನಾದ್ರೂ ಹೋಗಿ ಮಹಿಷಾಸುರ ಸಂಹಾರವನ್ನು ಮಾಡು ಎಂದಾಗ ಓಡೋಡಿ ಬಂದು ಶಿವನ ಪಾದ ಹಿಡ್ಕೊಂಡು ಗೊಳೋಂದು ಕಣ್ಣೀರು ಸುರಿಸ್ತಿದ್ದಾಳೆ ಪಾರ್ವತಿ. ಯಾಕೋ ಎಲ್ಲಾ ಯುಗ ಯುಗದಲ್ಲೂ ನಿಮ್ಮನ್ನ ಬಿಟ್ಟು, ನಿಮ್ಮ ಪಾದ ಸೇವೆಯನ್ನು ಬಿಟ್ಟು ನಾನು ಹೋಗುವುದೇ ಆಯಿತು. ಹೌದು, ದಯಮಾಡಿ ನನ್ನಿಂದ ಹೋಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ದುಃಖ ಮಾಡ್ತಾ ನಿಂತುಕೊಳ್ಳ ಪಟ್ಟದವಳು ಪಾರ್ವತಿ. ಆಗ ತ್ರಿಮೂರ್ತಿಗಳು ಎಲ್ಲರೂ ಸಮಾಧಾನ ಮಾಡ್ತಾರವ್ವ, ಹೌದು ನೀನು ಆದಿಶಕ್ತಿಯ ಪಂಚ ಕಳಸ ನಿನ್ನಲ್ಲಿರುವಂತಹದ್ದು. ಹೌದು, ನೀನೇ ಹಿಂಜರಿದರೆ ದೇವತೆಗಳ ಗತಿ ಏನು? ನೀನು ಹೋಗಲೇಬೇಕು ಅಂತ ಹಠ ಮಾಡಿದಾಗ ತಾಯಿ ಪಾರ್ವತಿ ಒಪ್ಕೊಂಡ್ಲು. ಹೌದು, ಆಗ ಅಲ್ಲೊಂದು ಮಾತು ಕೊಡ್ತಿದ್ದಾರೆ ಶಿವ ಪಾರ್ವತಿ, ನೀನು ಚಾಮುಂಡಿಯಾಗಿ ಮೈಸೂರಲ್ಲಿ ನೆಲೆಸಿದರೆ ನಾನು ನಂಜುಂಡನಾಗಿ ಬಂದು ನಂಜನಗೂಡಲ್ಲಿ ನೆಲೆಸ್ತೀನಿ, ಪಕ್ಕದಲ್ಲೇ ನೆಲೆಸ್ತೀನಿ. ಹೌದು, ಇದು ಗರಳಪುರಿ, ಆ ಗರಳಪುರಿಯಲ್ಲಿ ನಾನು ಬಂದು ನೆಲೆಸ್ತೀನಿ. ಬೇಡ, ನಂಜನಗೂಡೆಂಬುವಾದೋ, ನಂಜನಗೂಡೆಂಬುವಾದೋ ಜಂಗಮರ ಎಡಕ್ಕೆ ಎಣ್ಣಿನ ವಾಳೆ ಬಲಕ್ಕೆ ಬಾರಿ ಆಗುಡಲು ಬಳ ಬಳಸು ದೇವಸ್ಥಾನ ಸುತ್ತ ತಂಬಡ ಗೇರಿ ನಟ್ಟ ನಡ ಮಧ್ಯ ಸ್ವಾಮಿ ನಂಜುಂಡನವರು ತಂದನಾಥ ಬೆವನವನು ನಂಜುಂಡು ಲಿಂಗ ಯಾರು ನಿನ್ನ ದರೆಯಲ್ಲಿ ತಂದನಾಥ ವಿಷಂಪ್ರಾಜಮನ್ನ ನಡಗಾಡ ನಂಜುಂಡನಾಗಿ ನಾನು ಬಂದು ನೆಲೆಸ್ತೀನಿ ಚಾಮುಂಡಿ. ಹೆದರಬೇಡ, ನೀನು ಬೆಟ್ಟದಲ್ಲಿ ಚಾಮುಂಡಿ ಆದ್ರೆ ನಾನು ನಂಜನಗೂಡಲ್ಲಿ ನಂಜುಂಡನಾಗಿ ಬಂದು ನೆಲೆಸಿ ಮತ್ತೆ ನಿನ್ನ ನನ್ನ ಸ್ನೇಹ ಅಲ್ಲಿಂದ ಪ್ರಾರಂಭವಾಗ್ಲಿ ಅಂತೇಳಿ ಒಬ್ಬರಿಗೊಬ್ಬರು ಭಾಷೆ ತಕ್ಕೊಂಡ್ರು. ಆಗ ಚಾಮುಂಡೇಶ್ವರಿ ಆಗೋದಕ್ಕೆ ಪಾರ್ವತಿ ಒಪ್ಕೊಂಡ್ಲು. ಆಗ ಅಲ್ಲಿದ್ದಂತ ಸುರುಮುನ್ನೂರು ದೇವಾನು ದೇವತೆಗಳೆಲ್ಲರೂ ಸೇರಿ ಆ ಮಹಾತಾಯಿ ಪಟ್ಟದವಳ ಪಾರ್ವತಿಗೆ ಒಂದೊಂದು ಆಯುಧವನ್ನು ಕೊಡ್ತಿದ್ದಾರೆ. ಯಾವ ರೀತಿ ಸ್ವಾಮಿ? ಒಂದೊಂದು ಆಯುಧವನ್ನು ಕೊಡ್ತಿದ್ದಾರೆ ಆ ಮಹಾತಾಯಿ ಪಟ್ಟದವಳ ಪಾರ್ವತಿಗೆ. ಹತ್ತು ಭುಜವಾಯಿತು, ಹೌದು ಹತ್ತು ಭುಜವಾಯಿತು, ಹತ್ತು ಕೈಯಲ್ಲೂ ಒಂದೊಂದು ಆಯುಧವನ್ನು ಹಿಡಿದು. ಹೌದು, ಇಂದ್ರ ಖಡ್ಗವನ್ನು ಕೊಟ್ಟ ಚಂದ್ರ ಆಯುಧವನ್ನ, ಹೌದು ಶಿವ ತ್ರಿಶೂಲ ಉರಿಯಸ್ತವನ್ನು ಕೊಟ್ಟ, ಹಾಗೆ ವಿಷ್ಣು ಗದೆ ಚಕ್ರವನ್ನು ಕೊಟ್ಟ, ಹಿಮವಂತ ಸಿಂಹವನ್ನು ಕೊಟ್ಟ. ಓಹೋ, ಸುರುಮುನ್ನೂರು ದೇವಾನು ದೇವತೆಗಳು ಒಂದೊಂದು ಆಯುಧವನ್ನು ಕೊಟ್ಟು ತಾಯಿ ಚಾಮುಂಡೇಶ್ವರಿಗೆ ಶಕ್ತಿ ತುಂಬಿ ನಿಲ್ಲಿಸಿದ್ರು. ತಾಯಿ ಚಾಮುಂಡೇಶ್ವರಿಯ ಶಕ್ತಿ ತುಂಬಿ ನಿಲ್ಲಿಸಿದ್ರು ಪಟ್ಟದವಳು ಪಾರ್ವತಿ. ಆ ಚಾಮುಂಡಿಯಾಗಿ ಭೂಮಿಗೆ ಆಕಾಶಕ್ಕೆ ಅಖಂಡವಾಗಿ ನಿಂತಿದ್ದಾಳೆ. ಇಂತಹ ಸಮಯದಲ್ಲಿ ಎಲ್ಲ ದೇವಾನು ದೇವತೆಗಳು, ಅಮ್ಮ ಮಹಾತಾಯಿ ನೀನು ಮುಂದೆ ಮುಂದೆ ನಡಿ, ಮಹಿಷಾಸುರ ಸಂಹಾರಕ್ಕೆ ನಾವು ಜೊತೆಲ ಬರ್ತೀವಿ ಅಂತ ಹೇಳಿ ತಮಟೆ ಕಾಳೆ ಕೊಂಬನ ಸಮೇತ ಆ ಉಜ್ಜಯಿನಿ ದೇಶದಿಂದ, ಹೌದು ಉಜ್ಜಯಿನಿ ದೇಶದಿಂದ ಆ ಪಟ್ಟದವಳ ಪಾರ್ವತಿ ಹೊರಡ್ತಾ ಇದ್ದಾಳೆ ಮಹಿಷಾಸುರ ಸಂಹಾರದಕ್ಕೋಸ್ಕರವಾಗಿ ಆದಿಶಕ್ತಿ. ಹೌದು ಸ್ವಾಮಿ. ಅಲ್ಲಿ ಜೊತೆಯಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ? ಯಾರ್ಯಾರು ಸ್ವಾಮಿ? ಉತ್ತರ ದೇಶದಿಂದ ಉಜ್ಜಯಿನಿ ನಗರದಿಂದ ಈ ದಕ್ಷಿಣ ನಾಡಿಗೆ ಯಾರ್ಯಾರು ಬರ್ತಿದ್ದಾರೆ ಹೆಣ್ಣು ದೇವತೆಗಳು ಅಂದ್ರೆ ಯಾರ್ಯಾರು ಸ್ವಾಮಿ? ಆ ಉಜ್ಜಯಿನಿ ದೇಶದಿಂದ, ಉತ್ತರ ದೇಶದಿಂದ. ಹೌದು, ಉರಿಮಸಣಮ್ಮ

हाथी के नींद गए पृथ्वी के मेल पंचर डेंजर 15 टू 20 डेंजर 20 टू 30 सोल्जर 30 टू 40 हंटर 40 के नींद गए पृथ्वी के मेल पंचर ಹದಿನಾರು ವರುಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ ಇನ್ನೈದು ವರುಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ ಮತ್ತೈದು ವರುಷ ಕೈ ಜಾರುವುದು ಕೆಲಸ ಹುಡುಕೋ ದೋಳಿನಲ್ಲಿ ಇನ್ನುಳಿದು ವರುಷ ಸವೆದೋಗುವುದು ಫ್ಯಾಮಿಲಿಯ ಚಂಜಾ ದಿನ ಈ ಸತ್ಯ ನಿನಗೆ ತಿಳಿಯೋ ದಿನ ನೀ ಕಟ್ಟುವೆ ಕಂಡು ಮೂಜೇನ ಐ ಡೋಂಟ್ ಸೇ ನಾನ್ ಸೆನ್ಸ್ ಡೇಂಜರ್ ನಿಮ್ಮ ಬ್ಯಾಂಕ್ ಖಾತೆಯ ಒಟಿಪಿ ಎಟಿಎಂ ಕಾರ್ಡ್ ಸಂಖ್ಯೆ ಸಿವಿವಿ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1-800-111-09 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯವಾಣಿ ಸಂಖ್ಯೆ 1930 ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಷಿಯೇಟಿವ್ ಬೈ SBI. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು 1400 ಹೆಚ್ಚು ಬಗೆಯ ಔಷಧಗಳು 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ ರಾಜ್ಯದಲ್ಲಿ 1000 ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ.